ಸಿಎಸ್ಎಚ್ 22SS ಇದು ಹೈಬ್ರಿಡ್ ತಳಿಯಾಗಿದ್ದು ಇದರಿಂದ 45-55 ಟನ್ಸ್ ಪ್ರತಿ ಹೆಕ್ಟರ್ಗೆ ದಂಟದ ಇಳುವರಿ ದೊರೆಯುತ್ತದೆ. ದಂಟದ ಇಳುವರಿ ಅಂದರೆ ಕೇನ್ ಈಲ್ಡ್ ದೊರೆಯುತ್ತದೆ. 14-18,000 ಲೀಟರ್ ಜ್ಯೂಸ್ ಈಲ್ಡ್ ಕೂಡ ಈ ಸಂಕೀರ್ಣ ತಳಿ ಕೊಡುತ್ತದೆ. ವೆರೈಟೀಸ್ಗಳೆಂದರೆ ಸಿಎಸ್ವಿ 19SS, ಸಿಎಸ್ವಿ 24SS, ಸಿಎಸ್ವಿ 49SS, ಸಿಎಸ್ವಿ 52SS. ಇವುಗಳು ವೆರೈಟಿ ತಳಿಗಳಾಗಿವೆ. ಈ ತಳಿಗಳು 43-46 ಟನ್ಸ್ ಪ್ರತಿ ಹೆಕ್ಟರ್ಗೆ ಕೇನ್ ಈಲ್ಡ್ ಅನ್ನು ಕೊಡುತ್ತವೆ. 16-17,000 ಲೀಟರ್ ಜ್ಯೂಸ್ ಈಲ್ಡ್ ಅನ್ನು ಕೊಡುತ್ತವೆ. ಇಲ್ಲಿವರೆಗೆ ನಾವು ಸೋರ್ಗಮ್ ಅಂದರೆ ಜೋಳದ ಬೆಳೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ. ಅದರಲ್ಲಿ ಬಿಡುಗಡೆಗೊಂಡಂತಹ ತಾಂತ್ರಿಕಗಳ ಬಗ್ಗೆ ಕೂಡ ನಾವು ನಿಮಗೆ ತಿಳಿಸಿದ್ದೇನೆ. ಎಲ್ಲ ರೈತರಿಗೆ ನನ್ನ ನಮಸ್ಕಾರಗಳು ಮತ್ತು ಧನ್ಯವಾದಗಳು. ರೈತ ಬಾಂಧವರೇ, ಇದುವರೆಗೆ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆಯು ಅಭಿವೃದ್ಧಿಪಡಿಸಿದ ಜೋಳದ ತಳಿಗಳ ಕುರಿತು ಕೃಷಿ ವಿಜ್ಞಾನಿಗಳಾದ ಡಾಕ್ಟರ್ ಅಮಸಿದ್ದ ಬೆಳ್ಳುಂಡಿಗೆ ಅವರಿಂದ ಮಾಹಿತಿಯನ್ನು ಕೇಳಿಬಂದರೆ. ಬನ್ನಿ ರೈತ ಬಾಂಧವರೇ, ಈಗ ಕೇಳೋಣ ರಾಗಿಯ ರೊಟ್ಟಿ ಮತ್ತು ದೋಸೆ ತಯಾರಿಸುವ ವಿಧಾನ ಕುರಿತು ಡಾಕ್ಟರ್ ಕವಿತಾ ಉಳ್ಳಿಕಾಸಿ ಅವರೊಂದಿಗೆ ಸಂದರ್ಶನವನ್ನು ಸಂದರ್ಶಿಸುವವರು ಡಾಕ್ಟರ್ ವಿಜಿ ಬಾವಲತ್ತಿ ಇವರು. ಇವತ್ ನಮ್ಮೊಂದಿಗೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಗಂಗಾವತಿ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನ ತಜ್ಞರಾದಂತ ಡಾಕ್ಟರ್ ಕವಿತಾ ಉಳ್ಳಿಕಾಸಿ ಅವರು ನಮ್ಮೊಂದಿಗಿದ್ದಾರೆ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ರಾಗಿಯಿಂದ ಸಾಂಪ್ರದಾಯಿಕವಾಗಿ ತಯಾರಿಸತಕ್ಕಂತ ರೊಟ್ಟಿ ಮತ್ತು ದೋಸೆ ಯಾವ ರೀತಿ ತಯಾರಿಸಬಹುದು, ಏನೆಲ್ಲ ಒಂದು ತಂತ್ರಜ್ಞಾನ ಇದರಲ್ಲಿ ಇದೆ, ಮತ್ತು ರಾಗಿಯ ಒಂದು ಮಹತ್ವ ಏನೇನು, ಬೇರೆ ಬೇರೆ ತಿಂತಕ್ಕಂತ ವಸ್ತುಗಳನ್ನ ಮಾಡಬಹುದು ಅಂತಕ್ಕಂತ ವಿಚಾರವಾಗಿ ನಮ್ಮ ಕೇಳುಗರೊಂದಿಗೆ ಮಾಹಿತಿಯನ್ನ ಹಂಚ್ಕೋತಾ ಇದ್ದಾರೆ. ನಮಸ್ಕಾರ ಡಾಕ್ಟರ್ ಕವಿತಾ ಉಳ್ಳಿಕಾಶಿ ಅವರೇ. ನಮಸ್ಕಾರ ಸರ್. ಹೇಳಿ, ಮೊದಲನೇದಾಗಿ ನಮ್ಮ ಗೃಹಿಣಿಯರು ರಾಗಿಯಿಂದ ಮನೆಯಲ್ಲಿ ಏನೆಲ್ಲ ಒಂದು ತಿನಿಸುಗಳನ್ನ ಮಾಡಬಹುದು ಅಂತ ಇರ್ತಾವೆ? ಕಿರುಧಾನ್ಯಗಳು ಅಂತ ಬಂದಾಗ ರಾಗಿಗೆ ಒಂದು ವಿಶೇಷ ಸ್ಥಾನಮಾನ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೊದಲು ರಾಗಿಯನ್ನ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಾಗಿ ಬಳಸ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಇದರಲ್ಲಿರುವಂತ ಒಂದು ಔಷಧೀಯ ಗುಣ ಆಗಿರ್ಬೋದು ಅಥವಾ ಇದರಿಂದ ಒಂದು ಪೌಷ್ಟಿಕ ಮಹತ್ವದಿಂದ ಇದರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಇದನ್ನ ಬಣ್ಣ ಸ್ವಲ್ಪ ಕಪ್ಪಾಗಿರೋದ್ರಿಂದ ಇದರ ಬಳಕೆ ಪ್ರಮಾಣ ಸ್ವಲ್ಪ ಕಡಿಮೆ ಅಂತಾನೆ ಅನ್ಬೋದು ನಮ್ಮ ಭಾಗದಲ್ಲಿ. ರಾಗಿಯದ ಒಂದು ಪೌಷ್ಟಿಕ ಪದ್ಧತಿ ಅಂತ ನಾವು ನೋಡಿದಾಗ ರಾಗಿಯಲ್ಲಿ ಪ್ರಥಮವಾಗಿ ಇದರಲ್ಲಿ ಸುಣ್ಣದ ಅಂಶ ಅಥವಾ ಕ್ಯಾಲ್ಸಿಯಂ ಅಂಶ ಅಂದ್ರೆ ಇದರಲ್ಲಿ ಖನಿಜಾಂಶದ ಪ್ರಮಾಣ ಅತಿ ಹೆಚ್ಚಾಗಿದೆ. 100 ಗ್ರಾಂ ರಾಗಿಯಲ್ಲಿ 330 ಮಿಲಿಗ್ರಾಂನಷ್ಟು ಸುಣ್ಣದ ಅಂಶ ಹೆಚ್ಚಾಗಿರೋದ್ರಿಂದ ಇದು ಒಂದು ಮೂಳೆಗಳ ಒಂದು ಬೆಳವಣಿಗೆ, ಅದರಲ್ಲೂ ಮಕ್ಕಳಲ್ಲಿ ಮೂಳೆ ಬೆಳವಣಿಗೆಗೆ ಅತಿ ಹೆಚ್ಚು ಸಹಕಾರಿ ಅಂತಾನೆ ಹೇಳ್ಬೋದು. ಆದ್ರಿಂದಾನೆ 6 ತಿಂಗಳಿಂದ ನಂತರ ಮಕ್ಕಳಿಗೆ ಹೆಚ್ಚಾಗಿ ರಾಗಿಯಿಂದ ತಯಾರಿಸಿದ ಆಹಾರ ಪದಾರ್ಥ ಮೇಲಾಹಾರನೇ ಹೆಚ್ಚಾಗಿ ಬಳಕೆ ಮಾಡೋದು. ಅದಲ್ಲದೆ ರಾಗಿಯಲ್ಲಿ ಇನ್ನೊಂದು ವಿಶೇಷತೆ ಅಂತಂದ್ರೆ ಇದರಲ್ಲಿರುವಂತ ಒಂದು ನಾರಿನ ಅಂಶ. ಇದರಲ್ಲಿ ಬೇರೆ ಒಂದು ಧಾನ್ಯಗಳನ್ನ ಹೋಲಿಸಿ ನೋಡಿದಾಗ, ಅಂದ್ರೆ ಅಕ್ಕಿ ಆಗಿರ್ಬೋದು ಗೋಧಿ ಆಗಿರ್ಬೋದು ಹೋಲಿಸಿ ನೋಡಿದಾಗ ಇದರಲ್ಲಿ ನಾರಿನ ಅಂಶ ಅತಿ ಹೆಚ್ಚಾಗಿರೋದ್ರಿಂದ, ಅಂದ್ರೆ 10 ಮಿಲಿಗ್ರಾಂಕ್ಕಿಂತ ಹೆಚ್ಚಾಗಿರೋದ್ರಿಂದ ಇದು ದೇಹದಲ್ಲಿ ಅನೇಕ ಒಂದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆ ಒಂದು ಆಹಾರ ಆಗಿದೆ. ಅಂದ್ರೆ ಇದು ನಮ್ಮ ದೇಹದಲ್ಲಿ ಬೇಡವಾಗಿರೋದ ಕೊಬ್ಬನ್ನ ತೆಗೆದುಹಾಕೋದಲ್ದೇನೆ ನಮ್ಮ ದೇಹಕ್ಕೆ ಒಂದು ಮಲಬದ್ಧತೆ ಸಮಸ್ಯೆ ಆಗಿರ್ಬೋದು ಅಥವಾ ಒಂದು ಜೀರ್ಣಾಂಗದ ಸಮಸ್ಯೆಗಳನ್ನ ಸಹ ಕಡಿಮೆ ಮಾಡುತ್ತೆ. ಇದರ ಜೊತೆಗೆ ರಾಗಿಯ ಇನ್ನೊಂದು ವಿಶೇಷತೆ ಅಂತಂದ್ರೆ ಇದರಲ್ಲಿ ಇರುವಂತ ಒಂದು ಪಿಷ್ಟದ ಅಂಶ. ರಾಗಿದ ಒಂದು ಪಿಷ್ಟ ಸಂಯುಕ್ತ ರೂಪದಲ್ಲಿ ಇರೋದ್ರಿಂದ ಇದು ದೇಹದಲ್ಲಿ ನಾವು ಆಹಾರನ ಸೇವನೆ ಮಾಡಿದಾಗ ಇದು ಹೊಟ್ಟೆ ತುಂಬುವ ಒಂದು ಫೀಲಿಂಗ್ ಬರೋದಲ್ದೇನೆ ನಿಧಾನವಾಗಿ ಜೀರ್ಣ ಆಗೋದ್ರಿಂದ ಹೆಚ್ಚು ಕೆಲಸ ಮಾಡುವ ಅಥವಾ ಶ್ರಮ ವಹಿಸಿ ಕೆಲಸ ಮಾಡೋರಿಗೆ ಇದು ಉತ್ಕೃಷ್ಟ ಆಹಾರ ಆಗಿದೆ. ಅದರ ಜೊತೆಗೆ ಡಯಾಬಿಟಿಸ್ ಅಥವಾ ಸಕ್ಕರೆ ರೋಗ ಕಾಯಿಲೆ ಇದ್ದವ್ರಿಗೆ ಇದು ನಿಧಾನವಾಗಿ ಜೀರ್ಣ ಮಾಡೋದ್ರಿಂದ ಪದೇ ಪದೇ ಬಾಯಿ ಆಡಿಸುವ ಒಂದು ಪ್ರಮೇಯ ಕಡಿಮೆ ಆಗುತ್ತೆ. ಆಮೇಲೆ ನಿಧಾನವಾಗಿ ಶಕ್ತಿಯನ್ನು ಬಿಡುಗಡೆ ಮಾಡೋದ್ರಿಂದ ಇನ್ಸುಲಿನ್ ಪ್ರಮಾಣನ ಸರಿಯಾಗಿ ಉಪಯೋಗಿಸ್ಕೊಳ್ಳೋದ್ರಿಂದ ಇದು ಒಂದು ಡಯಾಬಿಟಿಸ್ ನೊರೆಗೆ ವರದಾನ ಆಗಿದೆ ಅಂತಾನೆ ಹೇಳ್ಬೋದು. ಒಂದು ವಿಚಾರ, ಈಗ ರಾಗಿಯನ್ನ ನಾವು ಮಾರುಕಟ್ಟೆಯಿಂದ ತಂದಾಗ ಅದನ್ನ ತರ್ತಾರೆ ಗೃಹಿಣಿಯರು, ತಂದ್ಮೇಲೆ ಅದನ್ನ ಹೇಗೆ ಒಂದು ಪರಿಶುದ್ಧಗೊಳಿಸಬೇಕು, ಅದನ್ನ ಹಿಟ್ಟಾಗಿ ಪರಿವರ್ತನೆ ಮಾಡೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕಂತೀರ ರಾಗಿಯನ್ನ? ರಾಗಿಯನ್ನು ಬೆಳೆಸೋ ಮುಂದಾಗ ರಾಗಿ ಆಗಿರ್ಬೋದು ಯಾವುದೇ ಕಿರುಧಾನ್ಯಗಳಾಗಿರ್ಬೋದು, ರಾಗಿ ಅದರಲ್ಲಿ ಪ್ರಮುಖ ಬರುವ ಸಮಸ್ಯೆ ಅಂದ್ರೆ ಕಲ್ಲುಗಳು, ಸಣ್ಣ ಸಣ್ಣ ಕಲ್ಲುಗಳು. ಇತ್ತೀಚಿನ ದಿನಗಳಲ್ಲಿ ಒಂದು ಡಿಸ್ಟೋನರ್ ಅಂತೇಳಿ ಮಷಿನ್ಸ್ ಎಲ್ಲಾ ಒಂದು ಕಿರುಧಾನ್ಯ ಸಂಸ್ಕರಣಾ ಘಟಕಗಳಿದಾವೆ. ಹೆಚ್ಚಾನೆಚ್ಚು ಮಾರ್ಕೆಟ್ ಇಂದ ತಂದಿರುವಂತ ಇದರಲ್ಲಿ ಯಾವುದೇ ಒಂದು ಕಲ್ಲುಗಳು ಇತ್ತಂದ್ರೆ ಇದನ್ನ ನಾವು ಹೆಣ್ಮಕ್ಳು ಜಾಲಿಸಿ ಸಹ ಕಡಿಮೆ ಮಾಡಬಹುದು. ಈಗ ಮಹಿಳೆಯರು ಅದನ್ನ ಮಕ್ಕಳಿಗೆ ಉಪಯೋಗಿಸ್ತಾ ಇದ್ರೆ ಅಥವಾ ಮಕ್ಕಳಿಗೆ ಬಳಸ್ತಾ ಇದ್ರೆ, ಮಕ್ಕಳಿಗೆ ಮೇಲಾಹಾರ ಅಥವಾ ಮಕ್ಕಳಿಗೆ ಆಹಾರಗಳನ್ನ ತಯಾರಿಸಿ ಬಳಸ್ತಾ ಇದ್ದಾಗ ರಾಗಿಯನ್ನ ಮೊಳಕೆ ಬರೆಸಿ ಉಪಿಸ್ಬೇಕು. ಮೊಳಕೆ ಅಂತಂದ್ರೆ ರಾಗಿ ಗಟ್ಟಿ ಇರುವಂತ ಆಹಾರ ಧಾನ್ಯ ಆಗಿರೋದ್ರಿಂದ ಮತ್ತು ಇದರಲ್ಲಿ ಇರುವಂತ ನಾರಿನ ಅಂಶ ಜಾಸ್ತಿ ಇರೋದ್ರೆ ಇದು ಸಿಪ್ಪೆ ಗಟ್ಟಿ ಇರೋದ್ರಿಂದ ಇದಕ್ಕೆ ಕನಿಷ್ಠ ಪಕ್ಷ ಒಂದು ದಿನದಿಂದ ಒಂದೂವರೆ ದಿನ ತನಕ ಆದ್ರೂ ನೆನೆ ಇಡಬೇಕು. ನೆನೆ ಇಟ್ಟ ನಂತರ ಇದು ಮೊಳಕೆ ಬರೆಸಿ ಇದನ್ನ ಮೊಳಕೆ ಬರ್ತಿ ಮೊಳಕೆ ಬಂದಿರುವಂತ ರಾಗಿ ಹಿಟ್ಟನ್ನ ಮಕ್ಕಳಿಗೆ ಯಾವುದೇ ಆಹಾರವಾಗಿ ಅಂದ್ರೆ ಅದನ್ನ ಗಂಜಿಯಾಗಿ ಆದ್ರೂ ಉಪಯೋಗಿಸ್ಕೋಬಹುದು. ಆ ಹಿಟ್ಟನ್ನ ದೋಸೆಯಾಗಿ ಆದ್ರೂ ಮಾಡಬಹುದು. ಅದು ಆ ಹಿಟ್ಟಿನಲ್ಲಿ ಬೆಲ್ಲವನ್ನ ಸೇರಿಸಿ ಬೆಲ್ಲ ಮತ್ತೆ ಬೇರೆ ಒಂದು ದ್ವಿದಳ ಧಾನ್ಯಗಳ ಹೆಸರು ಬೇಳೆ ಆಗಿರ್ಬೋದು ಅಥವಾ ಬೇರೆ ಬೇಳೆಗಳನ್ನ ಸೇರಿಸ್ಬಿಟ್ಟು ಇದನ್ನ ನಾವು ಉಂಡೆ ಮುಖಾಂತರ ಆದ್ರೂ ಉಪಯೋಗಿಸ್ಬೋದು. ಇನ್ನು ದೈನಂದಿನ ಆಹಾರ ಅಂತ ಬಂದಾಗ ನಮ್ಮ ಭಾಗದಲ್ಲಿ ಹೆಚ್ಚು ಪ್ರಚಲಿತ ಆಹಾರ ಅಂದ್ರೆ ರೊಟ್ಟಿ. ಜೋಳದ ರೊಟ್ಟಿಯನ್ನು ಹೆಚ್ಚಾಗಿ ಉಪಯೋಗಿಸ್ತೇವೆ. ಅದೇ ರೀತಿ ರಾಗಿಯನ್ನು ಸಹ ಜೋಳದ ರೊಟ್ಟಿ ನಾವು ಯಾವ ರೀತಿ ಮಾಡ್ತೀವೋ ಅದೇ ಹಿಟ್ಟ ರೂಪದಲ್ಲಿ ಸಹ ಹಿಟ್ಟನ್ನು ಉಪಯೋಗಿಸ್ಬೋದು. ನಾವು ಜೋಳದ ಹಿಟ್ಟನ್ನ ರೊಟ್ಟಿಯನ್ನು ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ನೀರನ್ನ ಬಿಸಿ ಮಾಡಿ ಹಿಟ್ಟಲ್ಲಿ ಬೆರೆಸ್ಕೊಂಡ್ಬಿಟ್ಟು ರೊಟ್ಟಿಯನ್ನ ಮಾಡ್ತೀವಿ. ಅದೇ ರೀತಿಯಾಗಿ ಈ ರಾಗಿ ಹಿಟ್ಟಲ್ಲೂ ಸಹ ಈ ಒಂದು ಬಿಸಿ ನೀರನ್ನ ಸೇರಿ ಹಿಟ್ಟನ್ನ ಕಲಸ್ಬಿಟ್ಟು ರೊಟ್ಟಿಯನ್ನ ಮಾಡ್ಬೋದು. ಯಾಕಂದ್ರೆ ಯಾವುದೇ ಕಿರುಧಾನ್ಯಗಳಲ್ಲಿ ಗ್ಲುಟೀನ್ ಅಂಶ ಅಂದ್ರೆ ಈ ಜಿಗಿಟು ಬರುವಂತ ಅಂಶ ಕಡಿಮೆ ಇರೋದ್ರಿಂದ ಈ ಜಿಗಿಟು ಹೆಚ್ಚಲಿಕ್ಕೆ ನಾವು ಬಿಸಿ ನೀರನ್ನ ನಾವು ಉಪಯೋಗಿಸ್ತೀವಿ. ಅದೇ ರೀತಿ ರಾಗಿ ಹಿಟ್ಟಲ್ಲಿ ನಾವು ಬೇರೆ ಹಿಟ್ಟ ಬೇರೆ ಜೋಳದ ಹಿಟ್ಟಾಗಿರ್ಬೋದು ಅಥವಾ ಬೇರೆ ಕಿರುಧಾನ್ಯಗಳ ಹಿಟ್ಟುಗಳನ್ನಾಗಿರ್ಬೋದು ಅಂದ್ರೆ ನವಣೆ ಹಿಟ್ಟಾಗಿರ್ಬೋದು ಕೊರಲೆ ಹಿಟ್ಟಾಗಿರ್ಬೋದು ಅಂದ್ರೆ ಮಿಶ್ರ ಮಾಡಿರುವ ಕಿರುಧಾನ್ಯಗಳ ಹಿಟ್ಟುಗಳನ್ನ ಸಹ ನಾವು ಉಪಯೋಗಿಸ್ಬಿಟ್ಟು ರೊಟ್ಟಿಯನ್ನ ಮಾಡ್ಬೋದು. ಅಥವಾ ರಾಗಿ ರೊಟ್ಟಿಯಲ್ಲಿ ನಾವು ತರಕಾರಿಗಳು ಉದಾಹರಣೆಗೆ ಅಂದ್ರೆ ಕ್ಯಾರೆಟ್ ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು ಅಥವಾ ಹಸಿರು ಸೊಪ್ಪಾದಂತ ಮೆಂತ್ಯ ಸೊಪ್ಪು ಆಗಿರ್ಬೋದು, ಸಬಸ್ಗೆ ಸೊಪ್ಪು ಆಗಿರ್ಬೋದು, ಇವುಗಳನ್ನೆಲ್ಲ ಸೇರಿಸ್ಬಿಟ್ಟು ನಾವು ರಾಗಿ ರೊಟ್ಟಿಯನ್ನು ಸಹ ಮಾಡ್ಬೋದು. ಕೇವಲ ರೊಟ್ಟಿ ಮಾಡಿದ್ರೆ ದೊಡ್ಡವರು ತಿಂತಾರೆ, ಮಕ್ಕಳಿಗೆ ಇಷ್ಟ ಆಗಲ್ಲ. ಅದೇ ತರಕಾರಿಗಳನ್ನ ಬಣ್ಣ ಬಣ್ಣದಾಗಿ ಮಾಡಿ ಉಪಯೋಗಿಸೋದ್ರಿಂದ ಇದು ಮಕ್ಕಳಿಗೆ ಹೆಚ್ಚು ರುಚಿಕರ ಆಗಿರುತ್ತೆ. ಅದೇ ರೀತಿ ಬೇರೆ ಒಂದು ದ್ವಿದಳ ಧಾನ್ಯದ ಹಿಟ್ಟುಗಳನ್ನು ಮತ್ತು ಬೇರೆ ಹಿಟ್ಟುಗಳನ್ನು ಸೇರಿಸಿ ರಾಗಿಯ ತಾಳಿಪಟ್ಟು ಸಹ ನಾವು ಬೆಳಗಿನ ತಿಂಡಿ ಆಗಿರ್ಬೋದು ಅಥವಾ ರೊಟ್ಟಿ ಮಧ್ಯಾಹ್ನದ ಊಟದ ಸಹ ನಾವು ಮಾಡ್ಕೋಬಹುದು. ಅದ್ರ ಜೊತೆಗೆ ರಾಗಿಯಿಂದ ಮತ್ತೊಂದು ಪ್ರಮುಖವಾದ ಒಂದು ದೈನಂದಿನ ಆಹಾರ ಅಂದ್ರೆ ರಾಗಿ ಮುದ್ದೆ. ನಮ್ಮ ಭಾಗದಲ್ಲೂ ಸಹ ಕಲ್ಯಾಣ ಕರ್ನಾಟಕದಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಈ ಮುದ್ದೆಯನ್ನು ಸಹ ನಾವು ಯಾವ ರೀತಿ ನಮ್ಮ ಜೋಳದ ಮುದ್ದೆಯನ್ನು ಮಾಡ್ತಾ ಇರ್ತೀವಿ ಆ ರೀತಿಯಾಗಿ ಇದನ್ನ ಉಪಯೋಗಿಸ್ಬೋದು. ಮುದ್ದೆ ಬಗ್ಗೆ ತಾವು ಹೇಳ್ತಾ ಇದ್ದೀರಿ, ಮುದ್ದೆ ಈ ಭಾಗದ ಜನರಿಗೆ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ಮಹಿಳೆಯರಿಗೆ ಅಷ್ಟು ಚೆನ್ನಾಗಿ ಮುದ್ದೆ ಮಾಡ್ಲಿಕ್ಕೆ ಕಲ್ತಿರೋದಿಲ್ಲ. ಒಳ್ಳೆ ಮುದ್ದೆಯನ್ನ ಹೇಗೆ ಮಾಡಬಹುದು ರಾಗಿಯಿಂದ, ರಾಗಿ ಹಿಟ್ಟಿನಿಂದ ಅಂತ? ರಾಗಿ ಹಿಟ್ಟನ್ನ ನಾವು ತೆಗೆದುಕೊಂಡಾಗ ಹೆಚ್ಚಾನೆಚ್ಚು ನಮ್ಮ ದಕ್ಷಿಣ ಕರ್ನಾಟಕದಲ್ಲಾದ್ರೆ ಕೇವಲ ಒಂದ್ ಸ್ವಲ್ಪ ಉಪ್ಪು ಮತ್ತು ಬಿಸಿನೀರಿನಲ್ಲಿ ಕಲಸಿ ಅಂದ್ರೆ ಹಿಟ್ಟನ್ನ ಕಲಸ್ಬಿಟ್ಟು ಮಾಡ್ತಾರೆ. ನಮ್ಮ ಭಾಗದಲ್ಲಿ ಅಂದ್ರೆ ಜೋಳದ ಹಿಟ್ಟಿನ ಮುದ್ದೆ ಮಾಡ್ಬೇಕಾದ್ರೆ ಸ್ವಲ್ಪ ಮಸಾಲೆಯುಕ್ತ ಪದಾರ್ಥಗಳನ್ನ ಬಳಸಿ ಮಾಡ್ತಾರೆ. ಅಂದ್ರೆ ಉದಾಹರಣೆಗಾಗಿ ಸ್ವಲ್ಪ ಎಣ್ಣೆ, ಮೆಣಸಿನ್ಕಾಯಿ ಅಥವಾ ಸ್ವಲ್ಪ ಸಾಂಬಾರ್ ಪದಾರ್ಥಗಳನ್ನೆಲ್ಲ ಹಾಕೊಂಡು ಮಾಡ್ತಾರೆ. ನಾವು ಜೋಳದ ಹಿಟ್ಟದ ಒಂದು ಮುದ್ದೆ ಮಾಡುವ ರೀತಿ, ನಾವು ರಾಗಿ ಮುದ್ದೆಗೆ ಒಂದು ಕಪ್ ಹಿಟ್ಟಿಗೆ ಎರಡು ಕಪ್ ನೀರು ಹಾಕಿ ನಾವು ಕುದಿಸ್ಲಿಕ್ಕೆ ಇಡ್ಬೇಕು. ಅದರಲ್ಲಿ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾದ್ರೆ ನಮಗೆ ಮೆಣಸಿನ್ಕಾಯಿ ಆಗಿರ್ಬೋದು, ಅರಶಿನ ಪುಡಿ ಆಗಿರ್ಬೋದು, ಮತ್ತೆ ಬೇರೆ ಯಾವ್ದಾದ್ರು ಆಗಿರ್ಬೋದು, ಅದನ್ನ ಹಾಕೊಂಡ್ಬಿಟ್ಟು ನಾವು ನೀರನ್ನ ಹೆಸರು ಬರಿಸ್ಬೇಕು, ಅಂದ್ರೆ ಬಿಸಿ ಕುದಿಸ್ಬೇಕು. ನಂತರ ಸ್ವಲ್ಪ ಹಿಟ್ಟನ್ನು ಅಂದ್ರೆ ಆ ಒಂದು ಕಪ್ ಹಿಟ್ಟಲ್ಲಿ ಒಂದು ಸ್ವಲ್ಪ ಭಾಗದ ಹಿಟ್ಟನ್ನ ಹಾಕಿ ಕುದಿಸಿ ನಂತರ ನಿಧಾನಕ್ಕೆ ಹಿಟ್ಟನ್ನ ಸ್ವಲ್ಪ ಸ್ವಲ್ಪವಾಗಿ ಹಾಕುತ್ತಾ ಅದನ್ನ ಮುದ್ದೆ ಕೋಲು ಅಥವಾ ಒಂದು ಚಮಚದಿಂದ ತಿರುಗುತ್ತಾ ಗಂಟಿನದ ಹಾಗೆ ತಿರುಗುತ್ತಾ ಮುದ್ದೆಯನ್ನ ತಿರುಸ್ಬೇಕು. ಮುದ್ದೆಯನ್ನು ತಿರುಸಿ ಒಂದು ಎರಡು ನಿಮಿಷ ಅದನ್ನ ಬೇಯಲಿಕ್ಕೆ ಬಿಡ್ಬೇಕು. ಯಾಕಂದ್ರೆ ಯಾವ್ದೇ ಅದನ್ನ ಅದು ಸ್ವಲ್ಪ ಒಂದು ಅರಳುತ್ತದೆ ಅಂತ ಹೇಳ್ತಾರೆ. ಆ ಅರಳುತ್ತರವಾಗಿ ಬಿಟ್ಟು ನಂತರ ಅದನ್ನ ನಾವು ಹೇಗೆ ಜೋಳದ ಮುದ್ದೆಯನ್ನ ಕಟ್ಕೊಳ್ತೀವೋ ಅದೇ ರೀತಿಯಾಗಿ ಆ ಮುದ್ದೆಯನ್ನ ಕಟ್ಕೋಬಹುದು. ಇನ್ನೊಂದು ಮಕ್ಕಳಿಗೆ, ಯಾಕಂದ್ರೆ ಬಹಳಷ್ಟು ಮಕ್ಕಳಿಗೆ ಅದ್ರ ಬಣ್ಣ ನೋಡಿದ ತಕ್ಷಣನೆ ಇಷ್ಟ ಆಗೋದಿಲ್ಲ, ಆದ್ರೆ ಮಕ್ಕಳಿಗಾಗಿ ನಾವು ಒದಗಿಸಿದ ಅಂದ್ರೆ ಫರ್ಮೆಂಟೆಡ್ ಫುಡ್ ಅನ್ನ ನಾವು ಮಾಡಿ ತಿನ್ನಿಸ್ಬೋದು. ಉದಾಹರಣೆಗೆ ಏನಂದ್ರೆ ರಾಗಿಯ ದೋಸೆ ಆಗಿರ್ಬೋದು, ರಾಗಿಯ ಪಡ್ಡ ಆಗಿರ್ಬೋದು ಅಥವಾ ರಾಗಿಯ ಇಡ್ಲಿ ಆಗಿರ್ಬೋದು. ರಾಗಿ ದೋಸೆ ಮಾಡ್ಬೇಕಾದ್ರೆ ಒಂದ್ ಎರಡು ಪದ್ಧತಿ ಇದೆ. ಒಂದು ಹುದುಗಿಸುದಂದ್ರೆ ನಾವು ಉದ್ದಿನ ಬೆಳೆ ನಾವು ಏನ್ ಅಕ್ಕಿ ದೋಸೆ ಮಾಡ್ತಾ ಇದ್ದಾಗ ಏನು ಮೂರು ಕಪ್ ಅಕ್ಕಿ ಮತ್ತು ಒಂದು ಕಪ್ ಉದ್ದಿನ ಬೆಳೆ ತಗೊಂಡು ನಾವು ಹೇಗೆ ದೋಸೆ ಮಾಡ್ತೀವೋ ಅದೇ ರೀತಿಯಾಗಿ ರಾಗಿ ಹಿಟ್ಟಿಂದನು ಸಹ ನಾವು ದೋಸೆಯನ್ನ ಮಾಡಬಹುದು. ರಾಗಿಯನ್ನಾದ್ರೂ ಆಗ್ಬೋದು, ರಾಗಿ ಹಿಟ್ಟಿಂದನಾದ್ರೂ ಆಗ್ಬೋದು. ನಾವು ಯಾವ ರೀತಿ ಒಂದು ಸಾಂಪ್ರದಾಯಿಕ ದೋಸೆ ಮಾಡ್ತೀವಿ ಅದೇ ರೀತಿ ಮಾಡ್ಬೋದು. ಕೆಲವೊಮ್ಮೆ ಮಕ್ಕಳಿಗೆ ಒಮ್ಮೆಗ್ಲೇನೆ ರಾಗಿ ದೋಸೆ ಅಥವಾ ರಾಗಿ ಅಂತ ಆದ್ರೆ ಕೆಲವೊಬ್ಬರಿಗೆ ಒಮ್ಮೆಗ್ಲೇನೆ ಒಂದು ಜೀರ್ಣಶಕ್ತಿಯಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಉಂಟಾಗ್ತಂದ್ರೆ ರಾಗಿಯ ಜೊತೆಗೆ ಸ್ವಲ್ಪ ನಾವು ಬೇರೆ ಧಾನ್ಯಗಳನ್ನು ಸಹ ನಾವು ಬಳಕೆ ಮಾಡ್ಬೋದು. ಉದಾಹರಣೆಗಾಗಿ ಅಕ್ಕಿ, ನಾವು ಮೂರು ಕಪ್ ರಾಗಿಯನ್ನ ನಾವು ಉಪಯೋಗಿಸ್ತಾ ಇದ್ರೆ ಅದರಲ್ಲಿ ಒಂದು ಕಪ್ ಅನ್ನ ನಾವು ಅದನ್ನ ನಾವು ಬದಲಿಸಿಬಿಟ್ಟು ಉಪಯೋಗಿಸ್ಬೋದು. ಇದು ಏನಕ್ಕೆ ಅಂದ್ರೆ ರಾಗಿ ಅನ್ನ ಪದಾರ್ಥಗಳನ್ನ ಅವರು ಇಷ್ಟಪಡೋ ತಿನ್ನಲಿಕ್ಕೆ. ರಾಗಿ ದೋಸೆ ಆಗಿರ್ಬೋದು ಅಥವಾ ರಾಗಿಯ ಒಂದು ಪಡ್ಡ ಆಗಿರ್ಬೋದು, ಇವು ಅತಿ ಹೆಚ್ಚು ರುಚಿಕರ ಮತ್ತು ಹೆಚ್ಚು ಪೌಷ್ಟಿಕಯುತ ಇರುವಂತಹ ಒಂದು ಆಹಾರ ಅಂತಾನೆ ಹೇಳ್ಬೋದು. ರಾಗಿ ಹುದುಗಿಸಿದ ಆಹಾರಗಳನ್ನ ಅಥವಾ ರಾಗಿಯಿಂದ ಮೊಳಕೆ ಬಂದಿರೋ ಆಹಾರಗಳನ್ನ ಹೆಚ್ಚು ಬಳಸೋದ್ರಿಂದ ಇದರಲ್ಲಿರುವಂತ ಒಂದು ಪ್ರೋಟೀನ್ ಅಂಶ ಅಂದ್ರೆ ಸಸಾರಜನಕ ಅಂಶ ನಮ್ಮ ದೇಹಕ್ಕೆ ಹೆಚ್ಚು ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಸಾಂಪ್ರದಾಯಿಕ ಕೆಲವೊಂದು ತಿನಿಸುಗಳನ್ನು ಸಹ ರಾಗಿಯಿಂದ ಮಾಡ್ಬೋದು. ಉದಾಹರಣೆಗೆ ಹಾಗೆ ಅಂದ್ರೆ ರಾಗಿ ಚಕ್ಲಿ ಆಗಿರ್ಬೋದು, ರಾಗಿ ಉಂಡೆ ಆಗಿರ್ಬೋದು, ರಾಗಿ ನಿಪ್ಪಟ್ಟಾಗಿರ್ಬೋದು, ಅಥವಾ ರಾಗಿಯ ಒಂದು ಸಾಂಪ್ರದಾಯಿಕ ಆಹಾರ ಅಂತ ರಾಗಿ ಕಿಲ್ಸ ಅಂತ ಹೇಳ್ತಾರೆ, ಅಂದ್ರೆ ರಾಗಿಯ ಒಂದು ಸಿಹಿಯ ಹಲ್ವಾ ಟೈಪ್ ಸಹ ಇದಕ್ಕೆ ಮಾಡಿ ನಾವು ಕೊಡ್ಬೋದು. ಈಗ ರಾಗಿಯ ಒಂದು ದೋಸೆ ಬಗ್ಗೆ ತಾವು ಹೇಳ್ತಾ ಇದ್ರಿ, ರಾಗಿ ದೋಸೆಯನ್ನ ರಾಗಿಯನ್ನ ನೆನೆಯಿಟ್ಟು ನಾವು ಸಾಂಪ್ರದಾಯಿಕವಾಗಿ ಅಕ್ಕಿ ಉದ್ದಿನಬೇಳೆ ಹೇಗೆ ನೆನೆಯಿಡ್ತೀವಿ ಹಾಗೆ ನೆನೆಯಿಟ್ಟು ದೋಸೆಯನ್ನ ಮಾಡೋದು ಒಂದು ವಿಧಾನ. ಇನ್ನೊಂದು ನೇರವಾಗಿ ಹಿಟ್ಟನ್ನ ದೋಸೆ ಮಾಡುವಾಗ ಹಿಟ್ಟಿಗೆ ಏನೇನ್ ಸೇರಿಸ್ಬೇಕಂತ ಹೇಳ್ತಿರ್ತಾವ? ನೇರವಾಗಿ ಹಿಟ್ಟನ್ನ ನಾವು ಮಾಡ್ಕೊಂಡು ಬಳಕಬೇಕಾದ್ರೆ ಯಾವ್ದೇ ಆದ್ರೆ ಹಿಟ್ಟಿಗೆ ನಾವು ಹುರುಗಿಸಿ ಬರುವುದನ್ನು ಅಂದ್ರೆ ಫರ್ಮೆಂಟೇಷನ್ ಮಾಡೋದು ಬಹಳ ಮುಖ್ಯ ಆಗಿರುತ್ತೆ. ನೇರವಾಗಿ ಹಿಟ್ಟನ್ನು ಮಾಡಿಸಿ ಮಾಡುವಾಗ ನಾವು ಮೊಸರನ್ನ ನಾವು ಹುದುಗಿಸುವ ಒಂದು ಪ್ರಕ್ರಿಯೆಗೆ ಹುಟ್ಟಿಸುವಂತ ಒಳ್ಳೆ ಒಂದು ಪದಾರ್ಥನ ಅಂತ ಹೇಳ್ಬೋದು. ಈ ನೇರವಾಗಿ ದೋಸೆ ಹಿಟ್ಟಿನ ದೋಸೆ ಮಾಡ್ಬೇಕಾದ್ರೂ ರಾಗಿ ಹಿಟ್ಟು ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ಮತ್ತೆ ದ್ವಿದಳ ಧಾನ್ಯದ ಯಾವ್ದೇ ಹಿಟ್ಟಾಗಿರ್ಬೋದು ಅಥವಾ ಒಂದು ಕಾಳುಗಳಾಗಿ ಹಿಟ್ಟಿನ ಆಗಿರ್ಬೋದು, ಹೆಚ್ಚಾಗಿ ನಮ್ಮಲ್ಲಿ ಬಳಕೆ ಕಡಲೆ ಹಿಟ್ಟು ಅಥವಾ ನಮಗೆ ನೇರವಾಗಿ ಇದರಲ್ಲಿ ಜೋಳದ ಹಿಟ್ಟನ್ನು ಸಹ ನಾವು ನೇರವಾಗಿ ಉಪಯೋಗಿಸಬಹುದು. ಇದು ಒಂದು ಪದ್ಧತಿ. ರಾಗಿ ಹಿಟ್ಟು, ಜೋಳದ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನ ನಾವು ಸ್ವಲ್ಪ ಬಿಸಿ ಮಾಡಿ ಇದಕ್ಕೆ ಮೊಸರನ್ನ ಬೆರೆಸ್ಬಿಟ್ಟು ನಾವು ಅದನ್ನ ಒಂದು 2 ಗಂಟೆ ತನಕ ನೆನೆಸ್ಬಿಟ್ಟು ನಂತರ ನಾವು ಅದನ್ನ ದೋಸೆ ಮಾಡ್ಕೋಬಹುದು. ಇದು ಒಂದು ಪದ್ಧತಿ. ಇನ್ನೊಂದು, ರಾಗಿಯ ಜೊತೆಗೆ ನಾವು ಸಣ್ಣ ರವೆ, ಕೊಂಬೆ ರವೆ ಅಂತ ಏನ್ ಹೇಳ್ತಾರೆ, ಆ ರವೆಯೊಂದಿಗೆ ಮಿಕ್ಸ್ ಮಾಡಿ ಆ ರವೆ ಜೊತೆಗೆ ಇದೇ ರೀತಿ ಮೊಸರನ್ನ ಸ್ವಲ್ಪ ಬೆರೆಸ್ಬಿಟ್ಟು ಒಂದು 2 ಗಂಟೆ ನಂತರ ಅದನ್ನ ಒಂದು ನೆನೆಸಿದ ನಂತರನು ಸಹ ನಾವು ದೋಸೆಯನ್ನ ಮಾಡ್ಕೋಬಹುದು. ಇವು 2 ಪದ್ಧತಿ ಇದೆ. ಆದ್ರೆ ಹುದುಗಿಸಿಂದ ಮಾಡಿರುವಂತ ದೋಸೆಯಲ್ಲಿ ಅತಿ ಹೆಚ್ಚು ನಮ್ಗೆ ಇದರಲ್ಲಿ ಹೆಚ್ಚು ನಾರಿನ ಅಂಶ ಇರೋದ್ರಿಂದ ಪಿಷ್ಟದ ಅಂಶ ಒಂದು ಕ್ಲಿಷ್ಟಕರ ರೂಪದಲ್ಲಿ ಇರೋದ್ರಿಂದ ಹುದುಗಿಸಿದ ಆಹಾರ ಅಂದ್ರೆ ಫರ್ಮೆಂಟೆಡ್ ಫುಡ್ ನಾವು ಹೇಗೆ ನೆನೆಸ್ಬಿಟ್ಟು ಮಾಡಿರ್ತೀವಿ ಆ ಆಹಾರದಲ್ಲಿ ಏನಾಗ್ಬಿಡುತ್ತೆ, ಸರಳವಾಗಿ ಜೀರ್ಣ ಆಗೋ ಜೊತೆಗೆ ಹೆಚ್ಚು ಪೋಷಕಾಂಶ ನಮ್ಮ ದೇಹಕ್ಕೆ ಲಭಿಸುತ್ತೆ. ಈಗ ರೊಟ್ಟಿ ಹೇಳಿದ್ತಾವ್, ರಾಗಿ ರೊಟ್ಟಿಯನ್ನ ನೇರವಾಗಿ ಏನ್ ಮಾಡ್ತಾರೆ, ಜೋಳದ ರೊಟ್ಟಿ ಮಾಡುವಾಗೆ ಹೆಣ್ಮಕ್ಳು ಮಾಡ್ಲಿಕ್ಕೆ ಹೋಗ್ತಾರೆ, ಆದ್ರೆ ಬಹಳಷ್ಟು ಜಿಗಿ ಇರುತ್ತೆ, ರೊಟ್ಟಿ ಸರಿ ಬರೋದಿಲ್ಲ ಅಂತ ಹೇಳ್ತಿರ್ತಾರೆ, ದಪ್ಪ ದಪ್ಪ ಮಾಡ್ಬಿಡ್ತಾರೆ. ಇಲ್ಲಿ ತೆಳ್ಳಗೆ ರಾಗಿ ರೊಟ್ಟಿಯನ್ನ ಮಾಡ್ಬೇಕಾರೆ ಏನ್ ಮಾಡ್ಬೇಕು? ಜೊತೆಗೆ ಇದನ್ನ ಜೋಳದ ರೊಟ್ಟಿ ಹಾಗೆ ಒಂದ್ ದಿವಸ ಇಟ್ಟು ಅಂದ್ರೆ ಮುಂಜಾನೆ ಮಾಡಿದ್ದು ಸಾಯಂಕಾಲ ಅವ್ರಿಗೆ ತಿನ್ಲಿಕ್ಕೆ ಆಗತ್ತಾ? ಹೇಗೆ ತಿನ್ಲಿಕ್ಕೆ ಹೇಗೆ ಇಲ್ಲಿ ಬದಲಾವಣೆಯನ್ನ ಮಾಡ್ಕೋಬೇಕು? ಇದು ನಮ್ಮಲ್ಲಿ ಜೋಳದ ಹಿಟ್ಟಿಗೆ ತರಾನೆ ಇದನ್ನ ನಾವು ಬಹಳ 4 ದಿನ ಇದೆ. ಈಗ ನಮ್ಮ ಹೇಗೆ ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ, ತೆಳ್ಳನ ರೊಟ್ಟಿ ನೀವು ಹೇಗ್ ಮಾಡ್ತೀರಿ ಹಾಗೆ ಆ ರೀತಿ ಇದನ್ನ ಇಡ್ಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ಇದು ಬೇಗ ಗಟ್ಟಿ ಆಗ್ಬಿಡುತ್ತೆ, ಇದು ಬೇಗ ಇದನ್ನ ಗಟ್ಟಿ ಆದಾಗ ಇದನ್ನ ಮುರ್ಕೊಂಡು ತಿನ್ನೋದು ಮತ್ತೆ ಜೀರ್ಣ ಆಗೋದು ಕಷ್ಟ ಆಗುತ್ತೆ. ಆ ನಾವು ಬಹಳ ದಿನ ತೆಳ್ಳಿಗೆ ರೊಟ್ಟಿ ಮಾಡ್ಬೇಕು ಇದ್ರ ಅಂತಂದಾಗ ಇದ್ರ ಜೊತೆ ಮಿಶ್ರ ಹಿಟ್ಟು ಅಂದ್ರೆ ಸ್ವಲ್ಪ ಜೋಳದ ಹಿಟ್ಟು ಅಥವಾ ಬೇರೆ ಒಂದು ಹಿಟ್ಟನ್ನ ಸೇರಿಸ್ಬಿಟ್ಟು ನಾವು ಇದನ್ನ ರೊಟ್ಟಿ ಮಾಡ್ಬೋದು. ನಾವು ದಿನನಿತ್ಯ ಉಪಯೋಗಿಸ್ಬೇಕಾದ್ರೆ ಜೋಳದ ಹಿಟ್ಟಿಂದನೇ ಸಹ ನಾವು ರೊಟ್ಟಿ ಮಾಡ್ಬೋದು. ಜೋಳದ ಹಿಟ್ಟಿಗೆ ನೀವು ಜಿಗಿ ಹಾಕ್ಬೇಕಾದ್ರೆ ಜಿಗಿ ಹಾಕುವ ಹಂತದಲ್ಲಿ ನಾವು ಅಂದ್ರೆ ನಾವು ಏನದನ್ನ ನಾವು ಬಿಸಿನೀರಿನ ಜೊತೆ ಮಿಶ್ರಣ ಮಾಡ್ತಿರ್ತೀವಿ ಆ ಸಮಯದಲ್ಲಿ ನಮಗೆ ಅನುಕೂಲ ಆಗೋ ರೀತಿ ನಾವು ಕಲಿಸ್ಕೋಬೇಕಾಗಿರುತ್ತೆ. ಜೋಳದ ರೊಟ್ಟಿ ಮಾಡಿದಾಗ ನಾವು ಒಂದು ದಿನ ಬಿಟ್ಟನ್ನ ಈ ರೊಟ್ಟಿಯನ್ನ ತಿನ್ಬಹುದು. ಆದ್ರೆ ರಾಗಿ ರೊಟ್ಟಿ ಆಗಲ್ಲ, ಬಿಸಿ ಇದ್ದಾಗೆ ತಿನ್ಬೇಕಾಗುತ್ತೆ. ಯಾಕಂದ್ರೆ ಅದು ಬೇಗ ಆರಿದ್ಮೇಲೆ ಯಾಕಂದ್ರೆ ಅದ್ರಲ್ಲಿರುವಂತ ಒಂದು ಕಾರ್ಬೋಹೈಡ್ರೇಟ್ ಏನಿರುತ್ತೆ ಬೇಗ ಅದು ಗಟ್ಟಿ ಆಗ್ಬಿಡುತ್ತೆ. ಆದ್ರಿಂದ ಆದಷ್ಟು ಇದನ್ನ ಆ ರೊಟ್ಟಿಯನ್ನ ಬಿಸಿ ಇರುವಾಗ್ಲೇ ಹೆಚ್ಚಾಗಿ ಸೇವಿಸ್ಬೇಕು. ಆಮೇಲೆ ಯಾಕಂದ್ರೆ ನೀವು ಮುದ್ದೆ ಮಾಡಿದಾಗ ಇದರ ಜಿಗಟಿನ ಅಂಶ ನೀವು ನೋಡಿದಾಗ ಗೊತ್ತಾಗುತ್ತೆ, ಬಹಳ ಜಿಗಟಿರುತ್ತೆ ಇದು. ಆದ್ರಿಂದ ಇದನ್ನ ನಾವು ಬಿಸಿನೀರು ಹಾಕೊಂಡು ನಿಧಾನವಾಗಿ ಕಲಸ್ಕೊಂಡು ನಮಗೆ ಬೇಕಾಗಿರುವಂತೆ ಅಳಕಾಗಿ ಕಲಸ್ಕೋಬೇಕು. ಅಳಕ ಅಂತಂದ್ರೆ ಸ್ವಲ್ಪ ನೀರ್ ಹಾಗೆ ಕಲಸ್ಕೊಂಡು ರೊಟ್ಟಿಯನ್ನ ಮಾಡ್ಬೇಕು. ಈಗ ದೋಸೆ ಮಕ್ಕಳು ಇಷ್ಟಪಡೋದು ರಾಗಿ ದೋಸೆಯನ್ನ, ಯಾವ್ದೇ ದೋಸೆ ಅಂತಂದ್ರೆ ಗರಿಗರಿ ಆಗಿರ್ಬೇಕು, ಅಂದ್ರೆ ಕುರುಕುರು ಆಗಿರ್ಬೇಕು ದೋಸೆ. ಈ ರಾಗಿಯಿಂದ ದೋಸೆಯನ್ನ ಮಾಡುವಾದ್ರೆ ಗರಿಗರಿ ದೋಸೆ ಆಗ್ಬೇಕಾದ್ರೆ ಏನ್ ಅದಕ್ಕೆ ಸೇರಿಸ್ಬೇಕಂತ ಹೇಳ್ತಿರ್ತಾವ? ಅಕ್ಕಿ ದೋಸೆ ಮಾಡ್ಬೇಕಾದ್ರೆ ಅವಲಕ್ಕಿ ಸೇರಿಸ್ತಾರೆ, ಒಂದ್ ಅವಲಕ್ಕಿ ಸೇರಿಸ್ತಾರೆ. ಅವಲಕ್ಕಿ ಸೇರಿಸಿದ್ರೆ ಸ್ವಲ್ಪ ಮೃದುವಾಗಿ ಬರುತ್ತೆ. ಆದ್ರೆ ನಮ್ಗೆ ರಾಗಿ ದೋಸೆಯಲ್ಲಿ ಅವಲಕ್ಕಿ ಸೇರಿಸುವಂತ ಏನು ಪ್ರಕ್ರಿಯೆ ಬೇಕಾಗಿಲ್ಲ ಅಂತ ಹೇಳ್ತೇನೆ. ಇದ್ರಲ್ಲಿ ನಾರಿನಾಂಶ ಜಾಸ್ತಿ ಇರೋದ್ರಿಂದ ನೀರ್ ಹಿಡಿದಿಟ್ಕೊಳ್ಳೋ ಶಕ್ತಿ ಜಾಸ್ತಿ ಇರುತ್ತೆ. ಆದ್ರೆ ಅಕ್ಕಿಯಲ್ಲಿ ನಾರಿನಾಂಶ ಪ್ರಮಾಣ ಕಡಿಮೆ ಇರುತ್ತೆ. ಆದ್ರಿಂದ ನಾವು ಅಕ್ಕಿಯನ್ನ ಅವಲಕ್ಕಿಯನ್ನ ಸೇರಿಸ್ಬಿಟ್ಟು ಮಾಡ್ತೀವಿ. ಆದ್ರೆ ಈಗ ನಾವು ರಾಗಿನ ನಾವು ನೀವು ಹೇಳಿದ ಹಾಗೆ ಕ್ರಿಸ್ಪಿ ಆಗಿ ಬರ್ಬೇಕಂತಂದ್ರೆ ನಾವು ರಾಗಿಯ ಒಂದು ದೋಸೆ ಮಾಡ್ಬೇಕಾದ್ರೆ ನೆನೆಸ್ಬೇಕಾದ್ರೇನೆ ಅದು ಮೊದಲು ಚೆನ್ನಾಗಿ ನೆನೆಬೇಕು. ರಾಗಿ ದೋಸೆ ಅಕ್ಕಿ ದೋಸೆ ಹಾಗೆ 6 ತಾಸು ನೆನೆಸೋಂಗಿಲ್ಲ, 8-10 ತಾಸು ನೆನೆಸ್ಬೇಕು. ಕಾಳನ್ನ ಉಪಯೋಗಿಸ್ತಾ ಇದ್ರೆ ಹಿಟ್ಟಾದ್ರೆ 6 ತಾಸು ಸಾಕು. ಇದ್ರ ಜೊತೆಗೆ ನಾವು ಮಸಾಲೆ ದೋಸೆ ಮಾಡ್ತೀವಂದ್ರೆ ಕಡಲೆ ಬೇಳೆ ಹಾಕೋಬಹುದು ಅಥವಾ ಬೇರೆ ಒಂದೆರಡು ಬೇಳೆಗಳನ್ನ ನಮಗೆ ಪೌಷ್ಟಿಕವಾಗಿ ಬರ್ಲಿಕ್ಕೆ ಅಲಸಂದೆ ಕಾಳು ಹಾಕೋಬಹುದು ಅಥವಾ ಬೇರೆ ಒಂದೆರಡು ತೊಗರಿ ಬೇಳೆ ಸಹ ನಾವು ಸೇರಿಸಬಹುದು. ಕ್ರಿಸ್ಪಿಯಾಗಿ ಬರ್ಬೇಕಂತಂದ್ರೆ ಹೆಚ್ಚು ಒಂದ್ ದೋಸೆಗಳಲ್ಲಿ ಸಾಬುದಾನ ಉಪಯೋಗಿಸ್ತಾರೆ. ಅಲ್ಲಿ ನಾವು ಏನು ಮಾರ್ಕೆಟ್ ಅಲ್ಲಿ ಸಿಗುತ್ತಲ್ಲ ಸಾಗು, ಆ ಸಾಬುದಾನ ನಾವು ಒಂದ್ ಟೀಸ್ಪೂನ್ ಅಷ್ಟು ಅಂದ್ರೆ ಒಂದು ಚಮಚ 5 ಗ್ರಾಂನಷ್ಟು, ಅಂದ್ರೆ 1 ಕೆಜಿ ನಾವು ದೋಸೆ ಹಿಟ್ಟು ಮಾಡ್ತೀವಿ ಅಂದ್ರೆ ಒಂದ್ 5 ಗ್ರಾಂನಷ್ಟು ಹಾಕಿದಾಗ ಯಾವುದೇ ದೋಸೆ ಆಗ್ಲಿ ಕ್ರಿಸ್ಪಿಯಾಗಿ ಬರುತ್ತೆ. ಒಳ್ಳೇದು ಡಾಕ್ಟರ್ ಕವಿತಾ ಉಳ್ಳಿಕಾಸಿ ಅವರೇ, ಕೊನೆಯದಾಗಿ ಏನ್ ಹೇಳ್ತೀರಿ ನಮ್ಮ ಕೇಳುಗರಿಗೆ ಈ ಒಂದು ರಾಗಿ ದೋಸೆ ಮತ್ತು ರೊಟ್ಟಿ ಬಗ್ಗೆ? ರಾಗಿ ಅಂತಂದಾಗ ರಾಗಿಗೆ ಎಲ್ಲರೂ ಮೂಗು ಮರಲಿಕ್ಕೆ ಕಾರಣ ಅದರಲ್ಲಿ ಅದರದ ಕಪ್ಪು ಬಣ್ಣ. ಕಡು ಕಪ್ಪ ಆದ್ರೂ ಅದರ ಪೌಷ್ಟಿಕತೆ ಮಹತ್ವ ಕಂಪೇರ್ ಮಾಡಿದಾಗ ಬೇರೆ ಎಲ್ಲ ಧಾನ್ಯಗಳು ಅದರಲ್ಲಿ ಪ್ರಮುಖವಾಗಿ ನಮ್ಮ ಒಂದು ಏನ ಹೈಲಿ ಪಾಲಿಶ್ಡ್ ರೈಸ್ ಕಂಪೇರ್ ಮಾಡಿದಾಗ ಬಹಳ ಹೆಚ್ಚಂತದೆ. ಬರೇ ಕೇವಲ ಒಂದು ಸಾಂಪ್ರದಾಯಿಕ ದಿನ ಮನೆ ಅಡಿಗೆ ಬರೀ ರಾಗಿ ರೊಟ್ಟಿ ಅಥವಾ ಮುದ್ದೆ ಅಲ್ಲ, ಈಗಿನ ಮಕ್ಕಳಿಗೆ ಇದು ಅತಿ ಹೆಚ್ಚು ಅವಶ್ಯಕತೆ ಇರುವಂತ ಒಂದು ಆಹಾರ. ಯಾಕಂದ್ರೆ ಕಿರುಧಾನ್ಯಗಳಲ್ಲಿ ಕೇವಲ ಬರೀ ನಾರಿನಾಂಶ ಅಥವಾ ಒಂದು ಡಯಾಬಿಟಿಸ್ ರೋಗಿ ಅವರಿಗೆ ಅಷ್ಟೇ ಅಲ್ಲ, ಇದು ಆಹಾರದಲ್ಲಿ ಪ್ರೋಟೀನ್ ಅಂಶ ಆಗಿರ್ಬೋದು, ಬೇರೆ ಖನಿಜಾಂಶಗಳು ಜಾಸ್ತಿ ಇರೋದ್ರಿಂದ, ಬೇರೆ ಧಾನ್ಯಗಳನ್ನು ಹೋಲಿಸಿದಾಗ ಜಾಸ್ತಿ ಇರೋದ್ರಿಂದ ಇದು ಒಂದು ಒಳ್ಳೆಯ ಆಹಾರ ಅಂತ ಅನ್ಬೋದು. ಇದ್ರ ಕಿರುಧಾನ್ಯಗಳನ್ನ ನಾವು ದಿನನಿತ್ಯ ಉಪಯೋಗಿಸ್ತಿ, ಯಾವುದೇ ಆಗ್ಲಿ ಕಿರುಧಾನ್ಯಗಳು ದಿನನಿತ್ಯ ನಾವು ಮಕ್ಕಳಿಗೆ ಅಥವಾ ನಾವು ಉಪಯೋಗಿಸ್ತಾ ಇದ್ರಲ್ಲಿ ನಮಗೆ ಸಕ್ಕರೆ ರೋಗ ಆಗಿರ್ಬೋದು ಅಥವಾ ಯಾವುದೇ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು ಇದ್ರ ಬರುವಂತ ಪ್ರಮಾಣ 40% ಕಡಿಮೆ ಆಗುತ್ತೆ. ಆದ್ರಿಂದ ಕಿರುಧಾನ್ಯಗಳನ್ನು ವಾರದಲ್ಲಿ 3 ದಿನವಾದ್ರೂ ಬೆಳೆಸ್ಬೇಕಂತೇಳಿ ನಾನು ಕೋರ್ಕೊಳ್ತೇನೆ. ಒಳ್ಳೇದು, ಇದುವರೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಗಿಯಿಂದ ವಿಶೇಷವಾಗಿ ದೋಸೆ ಮತ್ತು ರೊಟ್ಟಿಯನ್ನ ಯಾವ ರೀತಿ ತಯಾರಿಸಬಹುದು ಅಂತಕ್ಕಂತ ವಿಷಯವನ್ನು ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ರಾಗಿಯಿಂದ ರೊಟ್ಟಿ ಮತ್ತು ದೋಸೆ ತಯಾರಿಸುವ ವಿಧಾನ ಕುರಿತು ಡಾಕ್ಟರ್ ಕವಿತಾ ಉಳ್ಳಿಕಾಸಿ ಅವರೊಂದಿಗೆ ಸಂದರ್ಶನ ಕೇಳಿದ್ರೆ. ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತೇವರು. ಈಗ ಕೇಳೋಣ ಕೆಲವು ಪ್ರಕಟಣೆಗಳನ್ನು. ಶ್ರೀ ಅನ್ನ ಯಾರಿ ಮಿಲತ್ ಸೇ ಪೋಷಣ ಕಾ ಭಂಡಾರ್, ಮನ್ ಗಯಾ ಅಬ್ ಸಾರಾ ಸಂಸಾರ್. किसानों को मिलेट्स की खेती के लिए प्रोत्साहित कर उन्हें आर्थिक रूप से सशक्त बनाने और आम लोगों को मिलेट्स से बने उत्पादों के प्रति जागरूक करने के लिए भारत सरकार के आह्वान पर संयुक्त राष्ट्र संघ 2023 को अंतर्राष्ट्रीय मिलेट्स वर्ष के रूप में मना रहा है. मिलेट्स को अंतर्राष्ट्रीय पहचान मिलने का मतलब है कि हमारे छोटे किसानों के लिए ग्लोबल मार्केट तैयार हो. इसी मुहिम में दूरदर्शी प्रधानमंत्री श्री नरेंद्र मोदी 18 मार्च को पूसा परिसर नई दिल्ली में मिलेट्स ग्लोबल कॉन्फ्रेंस बायर सेलर मीट और प्रदर्शनी का उद्घाटन करेंगे, जिसमें 100 से अधिक देशों के प्रतिनिधि भाग ले रहे हैं. अंतर्राष्ट्रीय मिलेट्स वर्ष का है ये संदेश. मिलेट्स के हैं फायदे अनेक. कृषि एवं किसान कल्याण मंत्रालय, भारत सरकार. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜನಪದ ಗೀತೆಗಳನ್ನು ಕುಷ್ಟಗಿಯ ಹನುಮಪ್ಪ, ಜಾಲಿಮರದ್, ಶಿವರಾಯಪ್ಪ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಕೇಳೋಣ. ಆರಂಭದಲ್ಲಿ ಕೇಳಿ ಕೆಲವು ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವು ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಮಹಾ ಅಭಿಯಾನ 15 ಫೆಬ್ರವರಿಯಿಂದ 31 ಮಾರ್ಚ್ 2023ರವರೆಗೆ ರೈತರ ಬೆಳೆ ವಿಮೆ ಪಾಲಿಸಿ ಅವರ ಮನೆ ಬಾಗಿಲಿಗೆ ತಲುಪುವುದು. ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವ ವಿಧಾನ, ಕ್ಲೇಮ್ ಪ್ರಕ್ರಿಯೆ, ವಿಮೆಯ ಬಗ್ಗೆ ಯಾವುದೇ ಕುಂದುಕೊರತೆ ನಿವಾರಣೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ರೈತರ ತರಬೇತಿಗಾಗಿಯೇ ಆಯೋಜಿಸಿರುವ ಫಸಲ್ ಬಿಮಾ ಪಾಠಶಾಲೆಯಲ್ಲಿ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1800 180 1551 ಸಂಖ್ಯೆಗೆ ಕರೆ ಮಾಡಿ. ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. Thank you.